ಕಾಳರಾತ್ರಿ ಪೂಜೆ, ಆಯುಧ ಪೂಜೆಯ ದಿನದಂದು ಚಂಡಿ ಹೋಮ ನಡೆಯಲಿದ್ದು, ಅಕ್ಟೋಬರ್ ಎರಡರಂದು ವಿಜಯದಶಮಿ ಪೂಜೆ, ನಂತರ ವಿಜಯ ಯಾತ್ರೆ ಆರಂಭವಾಗಲಿದೆ. ಎಲ್ಲಾ ಪೂಜೆ ಮುಗಿದ ಬಳಿಕ ಜಂಬೂ ಸವಾರಿಗೆ ಚಾಲನೆ ದೊರೆಯಲಿದೆ. ಶರನ್ನವರಾತ್ರಿ ಅಂಗವಾಗಿ ರಾಜ್ಯದ ವಿವಿಧ ಶಕ್ತಿ ದೇಗುಲಗಳಲ್ಲಿ ವಿಶೇಷ ಪೂಜೆ, ಹೋಮ, ಆರಾಧನಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶೃಂಗೇರಿ, ಹೊರನಾಡು, ಕೊಲ್ಲೂರು, ಶಿರಸಿ ಸೇರಿದಂತೆ ರಾಜ್ಯಾದ್ಯಂತ ದೇವಿ ಮಂದಿರಗಳಲ್ಲಿ ಪ್ರತಿದಿನ ಅವತಾರ ಅಲಂಕಾರಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮದ ವ್ಯಸನವು ಯುವ ಪೀಳಿಗೆಯಲ್ಲಿ ಹೃದಯ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ ಎಂದು ಲೋಕಸಭಾ ಸದಸ್ಯ ಹಾಗೂ ಹಿರಿಯ ಹೃದ್ರೋಗ ತಜ್ಞ ಡಾ ಸಿ ಎನ್ ಮಂಜುನಾಥ್ ಹೇಳಿದ್ದಾರೆ. ಅವರು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟ ಕೊಡಮಾಡುವ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು. ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳ ವ್ಯಸನ ಯುವ ಪೀಳಿಗೆಯಲ್ಲಿ ತೀವ್ರ ಜೀವನ ಶೈಲಿ ಬದಲಾವಣೆ ತಂದಿದೆ. ಇದು ವ್ಯಸನ, ಒಂಟಿತನ, ಖಿನ್ನತೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸುಧಾರಣೆ ನಾಳೆಯಿಂದ ಜಾರಿ. ಉಳಿತಾಯ ಉತ್ಸವದಲ್ಲಿ ಸ್ವದೇಶಿ ಉತ್ಪನ್ನ ಖರೀದಿಸಲು ಪ್ರಧಾನಿ ಮನವಿ. ರಾಜ್ಯದಲ್ಲಿ ನಾಳೆಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಎಲ್ಲಾ ಸಿದ್ಧತೆ. ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ನಾಳೆ ಆರಂಭ. ರಾಜ್ಯದ ಶಕ್ತಿ ದೇಗುಲಗಳಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ. ಮತ್ತು ಸಾಮಾಜಿಕ ಮಾಧ್ಯಮದ ವ್ಯಸನ ಯುವ ಪೀಳಿಗೆಯಲ್ಲಿ ಹೃದಯ ಕಾಯಿಲೆಗಳಿಗೆ ಕಾರಣ. ಸಂಸದ ಹೃದ್ರೋಗ ತಜ್ಞ ಡಾಕ್ಟರ್ ಸಿಎನ್ ಮಂಜುನಾಥ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಗರೂಕರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 6:51:10. ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ DAP ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ DAP ಸಿಂಪಡಿಸಿ. ರೈತ ಸ್ನೇಹಿತರೇ, ತಮ್ಮೆಲ್ಲರಿಗೂ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಪ್ರಸಾರವಾಗಲಿದೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ತದನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಜಯಣ್ಣ ಬಾರಪ್ಪ, ಕಮಲಕ್ಕನ ಅಟ್ಟಿ ಮ್ಯಾ ಕುಂತ್ಕೊಂಡು ಕದಾವ ತಟ್ತಾ ಇವನಿ, ಒಳಗಡೆ ಏನ್ ಮಾಡ್ತಾವಳು, ನೀನೊಂದ್ ಕಿತ ತಟ್ಟು. ಅಲ್ಲಕಯ್ಯ, ಹಂಚ್ ಮೇಲೆ ನಿಂತ್ಕೊಂಡು ಬಾಗಲ್ ತಟ್ತಿದಯ್ಯ. ಮ್ಯಾಕ್ ನಿಂತ್ಕೊಂಡು ಅಂತಿದೆ, ಅದೆಲ್ಲಿಂದ ತಟ್ಟಿದೆ ಬಾಗ್ಲ ಮೆಟ್ಲು ಮೇಲೆ ನಿಂತ್ಕೊಂಡು ಮೆಟ್ಲು ಅನ್ನು ಕರಿ ಜೋರಾಗಿ ಅಬ್ಬಾ ಕೆಲಸ ಮಾಡ್ತಾವಳೆ ದಸರಾ. ನೀನು ಗಟ್ಟಿಯಾಗಿ ಕೂಗ್ತೀಯ ಕೂಗ್. ಇಲ್ಲ ಕಣ, ನಾನು ಸ್ವಲ್ಪ ಗಂಟ್ಲು ಬಿದ್ದೋಗದೆ, ನೀನೆ ಒಸಿ ಕೂಗಾಕು. ಯವೋ ಕಮಲಕ್ಕ, ಓ ಬಂದೆ ಕಣ್ಣಣ್ಣ. ಏನವ ಮಾಡ್ತಿದ್ದೆ, ಕೈ ಸೋತ್ ಬಿದ್ದೋದು, ಕದ ತಟ್ಟಿ ತಟ್ಟಿ. ಹಬ್ಬ ಬತ್ತಲ್ವೇ, ಒಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅಲ್ಲವ್ವ, ಮೈಸೂರ್ ಪೇಟೆ ಕ್ಲೀನ್ ಮಾಡೋದೇನು ಒಪ್ಗಳು. ದಸರಾ ನಡೀತತೆ, ನಾಳೆಯಿಂದ ಶುರು ಆಯ್ತತೆ. ನಿಮ್ ಮನೆ ಕ್ಲೀನ್ ಮಾಡಕ್ಕೆ ಏನು ಸಂಬಂಧ? ಗೊಂಬೆ ಕೂರ್ಸ್ಬಾರ್ದೇನಣ್ಣ ಮನೆಯಲ್ಲಿ. ಚನ್ನಪಟ್ಟಣದಿಂದ ತಂದ್ಬಿಟ್ಟಾಳೆ ಗೊಂಬೆಯ, ಮೂರ್ ವರ್ಷದಿಂದ ತಂದೆಲ್ಲವ. ಮತ್ತೆ ಪಟ್ಟದ ಗೊಂಬೆ ಪೂಜೆ ಆಗ್ಬೇಕು. ನೀನು ನಾಳೆಯಿಂದಲೇ ದಸರಾ ಶುರು ಮಾಡಿ ಮನೆಯಲ್ಲಿ. ನಾಳೆಯಿಂದಲೇ ಅಲ್ಲ ಕಯ್ಯ, ನಾಳೆಯಿಂದಲೇ ಅಲ್ವಾ ದಸರಾ? ಅಲ್ಲಪ್ಪ, ಧ್ಯಾನ ಒಬ್ಬೊಬ್ರು ಒಂದೊಂದ್ ದಿನದಿಂದ ಶುರು ಹಚ್ಕೋತಾರಪ್ಪ. ನೀನ್ ಯಾವತ್ತಿಂದ ಶುರು ಹಚ್ಕೊಂಡಿ? ದಸರಾ ನಾವ್ ಮಾಡಿವೆ, ಮತ್ತ ಮಾಡೋ ಕಡೆ ಹೋಗಿ ನೋಡ್ಕ ಬರೋರು. ಬರೀ ನೋಡ್ಕೊಂಡ್ ಬಂದಯ್ಯ, ಮತ್ತಿನ್ನೇನು? ಅಯ್ಯೋ ಬಿಡು. ಅಲ್ಲ ಈ ಕಮಲಕ್ಕನ್ನ ಕೇಳೋಣ, ಯವ ಅಮಾವಾಸ್ಯೆ ಇವತ್ತು ಇಲ್ವಾ? ಅಮಾವಾಸ್ಯ ದಿವಸ ಕ್ಲೀನ್ ಮಾಡೋದ್ ಮಡಿಕೊಬಿಟ್ಟಿದ್ಯಾ? ಅಣ್ಣ ಎಲ್ಲ ನಿನ್ನೆನೆ ಆಗೈತೆ, ಉಸಿ ಉಳಿದಿದ್ದೆಲ್ಲ ಇವತ್ ಮಾಡ್ಕೋತಾ ಇದ್ದೀನಿ. ಗೊಂಬೆ ಎಲ್ಲ ಒರ್ಸ್ಬಾರ್ದೆ ಹಳ್ಳಿದ್ದಕ್ಕೆ. ಈ ಅಮಾವಾಸ್ಯೆ ಹುಣ್ಮೆ ದಿನ ಮನೆ ಕೆಲ್ಸಕ್ಕೆ ಕೈ ಹಾಕೋದಿಲ್ಲ, ದುಂಬು ದೂಳು ಹೊಡೆಯಕ್ಕೆ. ಏನಪ್ಪ ಅದೊಂದ್ ನಂಬಿಕೆ ಅಲ್ವಾ? ಅದಕ್ಕೆ ಅಬ್ಬ ನಾಲ್ಕೈದು ದಿನದ ಹಿಂದೆಯೇ ಮನೆನ ವಾತರ್ಸೋದು ಗೂಡ್ಸೋದು ಇದೆಲ್ಲ ಶುರು ಮಾಡ್ಬಿಟ್ಟಾಳೆ. ಈಗ ಫೈನಲ್ ಅಂತಕ್ ಬಂದ್ಬಿಟ್ಟ. ಸರಿ ಹೇಳ್ದೆ ಬಿಡು ಅಲ್ವಾ? ನಾನು ಯಾವಾಗ್ಲೂ ನಿನ್ಪರ್ವಾಕ ಒಂದ್ ಉಂಡೆ ಜಾಸ್ತಿ ಕೊಡ್ತಾಳೆ ಅಂತ. ಅಲ್ಲ ಏನಾದ್ರೂ ಅಲ್ಲಿ ಹೆಣ್ಮಕ್ಳು ಕಡಕಯ್ಯ, ಅದು ಗೊತ್ತಿರೋದೇ ಬಿಡು. ಈಗ ಯವ್ವ ಏನು ಕ್ಲೀನು ಅಂದಲ್ಲ, ಅದು ನೋಡು ಬಹು ಮುಖ್ಯ. ಸ್ವಚ್ಛವಾಗಿರ್ಬೇಕು ಅಲ್ವೇನಪ್ಪ? ನೋಡು ಹೆಂಗಿದ್ದ ಮನೆ ಸ್ವಚ್ಛವಾಗಿರ್ಬೇಕು. ನೀ ಯಾವಾಗ್ಲೂ ಸ್ವಚ್ಛವಾಗಿರ್ತೀಯ ಬಿಡೋಣ. ಬಿಡಿ ಪಂಚ, ಬಿಡಿ ಅಂಗಿ, ಕೆಲಸ ಮಾಡೋದ್ರಲ್ವೇನಣ್ಣ ಕೊಳೆ ಆಗದು. ಅಲ್ಲಪ್ಪ ನಾನು ಆ ಕಟ್ಟೆ ಮೇಲೆ ಕುಂತು ಈ ಕಟ್ಟೆ ಮೇಲೆ ಕುಂತು ಕೆಂಪಿ ಮನೆಗೆ ಹೋಗಿ ಆ ಅಟ್ಟಿನ ಚಾ ಕುಡಿದು ಬರೀ ಹಿಂಗೆ ಅಡ್ಡಾಡ್ತೀನಿ. ಕೊಳೆ ಬಟ್ಟೆ ಹಾಕೊಂಡೆ ಓಡಾಡ್ದ ಏನೋ ಅಲ್ಲಿ ರೈತಾಪಿ ಜನ ಅಲ್ವೇನವ್ವ? ಒಂದ್ ಕಾಕಿ ಚಡ್ಡಿ ಹಾಕೊಬಿಟ್ಟು ಒಂದು ಏನ ಕೊಳೆ ಆಗಿರೋದೊಂದು ಬನಿಯನ್ನ ಹಾಕೊಂಡು ತಲೆಗೆ ಒಂದ್ ಲಪಾಟೆ ಸುತ್ಕೊಂಡ್ಬಿಟ್ರೆ ಅದು ನಮ್ ಡ್ರೆಸ್. ನೀನು ಪೋಸ್ ಕೊಡ್ಬೇಡ, ಮಾಡ್ತೀನಿ ಅನ್ಕೊಂಡು ಆಯ್ತಾ ಪಟಾಪಟಿ ಚೆಡ್ಡಿಯ ಒಂದು ಯಾವ್ದು ಬನಿನ ನೇತಾಕೊಂಡ್ಬಿಟ್ಟು ರೈತ ಅನ್ನಿಸ್ಕೊಂಡಯ್ಯ. ದುಡಿಬೇಕು ಈಗ ದುಡಿಯಕ್ಕಿಲ್ವೇ, ನಮ್ಗೆಲ್ಲ ವಯಸ್ಸಾಗೋಗದೆ. ಈಗ ನಾವೆಲ್ಲ ದುಡ್ದಿಮಿ ಅಲ್ವಪ್ಪ, ಕೊಳೆ ಬಟ್ಟೆ ಹಾಕೊಂಡು ಜೀವ ನಡೆಸಿಮಿ. ಯಾವ ವೃತ್ತಿಗೆ ಬೇಕಾದ್ರೂ ರಿಟೈರ್ಮೆಂಟ್ ಐತೆ, ರೈತಾಪಿ ವೃತ್ತಿಗೆ ಇಲ್ಲ ತಿಳ್ಕ. ಇಲ್ಲ ನಾನು ಯಾಕೆ ಮಾತ ಹೇಳ್ತಾವಿನಿ ಅಂತಂದ್ರೆ, ನಮ್ಮ ಮೈಕಳಿಗೂ ಕಲಿಸ್ಕೊಟ್ಟಿಲ್ವಪ್ಪ ನಾವು ಗೇಮಿಯ. ಇಸಿ ಅಂತರ ಮಾಡ್ಬೇಡ, ಈ ಕ್ಲೀನ್ ಬಗ್ಗೆ ಮಾತಾಡ್ತೀವಿ. ಕ್ಲೀನೇ ನಾ ಹೇಳ್ತಿರೋದು ಕಯ್ಯ. ನಮ್ಮ ಮೈ ಕೈ ಏನ್ ಮಾಡ್ತಾವೆ, ಗದ್ದೆಲ್ಲೂ ಕೆಲಸ ಮಾಡ್ತಾವೆ, ಹೊಲದಲ್ಲೂ ಕೆಲಸ ಮಾಡ್ತಾವೆ, ಆಮೇಲೆ ಕುಟಿ ಕುಟಿ ತಕೊಂಡು ಹೋಗೋದಿರೋ ಒಳ್ಳೆ ಬಟ್ಟೆ ಹಾಕೊಂಡು ಹಂಗೆ ಅವು ನೀಟಾಗಿ ಇರ್ತಾವೆ. ನಾವು ನೀಟಾಗಿ ಇರ್ಬೇಕು ಅಂದ್ರೆ ಬೆಳಿಗ್ಗೆಯಿಂದ ದುಡ್ದವನೆ, ಈಗ ಸಾಯಂಕಾಲ ಸ್ನಾನ ಗಿನ ಮಾಡ್ಕೊಂಡು ಬಿಳಿ ಬಟ್ಟೆ ಹಾಕೊಂಡ್ ಬಂದವನ ಅಷ್ಟೇ. ಹಂಗೆ ಹೊರಗಿರ ಎಲ್ಲ ತಲೆ ಮೇಲೆ ಉಯ್ಕೊಂಡ್ ಬರ್ಬೇಕು ಇವನಿಗೆ. ರೈತ ಅಂದ್ರೆ ಅಲ್ಲ, ರೈತರಿಗೆ ಕ್ಲೀನ್ ಆಗಕ್ಕೆ ಮುಂಚೆ ಠೇಮೆ ಇರ್ತಿತ್ತಿಲ್ಲ. ನಮ್ ತಾತ ಹೇಳೋವು ಮುಂಗಾರನಾಗೆ ಕೆಲಸ ಶುರುವಾದ್ರೆ ಸುಗ್ಗಿನಾಗೆ ಸ್ನಾನ ಮಾಡಕ್ಕೆ ಪುರ್ಸೊತ್ ಸಿಕ್ತಿತ್ತಂತೆ. ಮೈಮ್ಯಾಕೆ ಯಾವ್ದಾದ್ರು ಸಣ್ಣ ಬೀಜ ಬಿದ್ರೆ ಅಲ್ಲೇ ಮೊಳಕೆ ಹೊಡೆದ್ಬಿಡುದಂತೆ, ಮಣ್ಣು ಮೈ ಮೇಲೆ ಇರುದಂತೆ. ಅಂದ್ರೆ ನಿಮ್ ತಾತನ ಮೈ ಮೇಲೆಲ್ಲ ಗಿಡ ಮರ ಎಲ್ಲ ಬೆಳಕೊಂಡ್ಬಿಟ್ಟಿತ್ತಪ್ಪ. ಪ್ರಶ್ನೆ ಹಂಗಲ್ಲ, ಹಿಂದಿನ ಕಾಲದಾಗೆ ಎಲ್ಲ ಜನ ಶ್ರಮ ವಹಿಸಿ ಅವರೇ ದುಡಿಯೋರು. ಈಗ ಎಲ್ಲದಕ್ಕೂ ಯಂತ್ರ ಬಂದದೆ, ಹಂಗಾಗಿ ತವರಿ ಮೇಲೆ ಬಿಳಿ ಪಂಚೆ ಹಾಕೊಂಡು ಬಿರಿ ಶಾಲ್ಟ ಹಾಕೊಂಡು ನಿಂತ್ಕ ವ್ಯವಸಾಯ ಮಾಡ್ಬೋದು. ಹಿಂದಂಗಲ್ಲ, ಎತ್ತಿನ ಕೂಟನೆ ಜೊತೆಗೆ ದುಡಿಬೇಕಿತ್ತು. ಮತ್ತೆ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ದಂಗೆ ತಲೆಯ ಕೆಳಗ್ ಬಗ್ಸಿ ಏನು ಸನಿಕೆ ಇಡ್ಕೊಂಡು ಮಣ್ಣು ಅಗದು ಕೆಲಸ ಮಾಡ್ಬೇಕಿತ್ತು. ಈಗ ಹೇಳು ಜಯಣ್ಣ, ಇರು ವಶಿಯ. ಅದೇನೋ ಬೀಜ ಮೊಳಕೆ ಅದೆಲ್ಲ ಹೇಳ್ತಿದ್ದೆ ಅಲ್ಲ, ನಾನು ಒಂದ್ ಕೀತ ಈ ಒಂದ್ 20 ವರ್ಷ ಕೆಳಗೆ ಕಯ್ಯ, ಎಕ್ಸಿಮಿಷನ್ ಎಕ್ಸಿಮಿಷನ್ ಹೋಗಿದ್ದಿ ಅಂದ್ರೆ ಅಲ್ಲೂ ನಿಮ್ಮ ಮೈ ಮೇಲೂ ಗಿಡ ಬಂದಿತ್ತು ಇರೋ ನನ್ನ ಮೈಲೆಲ್ಲ ಅಲ್ಲಿ ಒಂದು ಪಟವ ಬಿಟ್ಟಿದ್ರು ಕಯ್ಯ ದೊಡ್ಡದಾಗಿ ಏನ್ ಪಟವ ಒಂದು ಮನ್ಸೂರ್ ಮುಖ ಅಲ್ಲಿ ಏನು ಗಿಡ ಮರ ಬಳ್ಳಿ ಎಲ್ಲ ಸುತ್ತ ಅದು ಅದೇನಪ್ಪ ಹಸಿರು ಉಳಿಸಿ ಹಸಿರು ಬೆಳೆಸಿ ಮರ ಬೆಳೆಸಿ ಗಿಡ ನಡಿ ಅಂತ ಅದನ್ನೇನೋ ಹೇಳಕ್ಕೆ ದೊಡ್ಡವ ಪಟಾವ ಬಿಡಿಸ್ಬಿಟ್ಟಿದ್ರು ನನಗೆ ಗಾಬರಿ ಆಗೋಯ್ತು ಮೈಸೂರು ದಸರಾದಾಗ ಎಕ್ಸಿಮಿಷನ್ ಇಡ್ತದ್ರಲ್ಲವ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟು ಅದು ವರ್ಷ ವರ್ಷ ಇಡ್ತಾರಂತ ಕಣ್ಣ ವರ್ಷ ವರ್ಷ ಇದ್ದದಪ್ಪ ಇದೇನಿದು ಹೋದ ವರ್ಷ ಹೋಗಿದ್ವಲ್ಲ ಹಿಂಗ್ ಕೇಳ್ತಿಯಲ್ಲ ಕರ್ಕೊಂಡೆ ಹೋಗಿ ನಿರ್ವಲ್ಲ ಮಕ್ಕ ಇದ್ದಾದೋ ಇಲ್ವೋ ಗೊತ್ತಿಲ್ಲ ಅರಣ್ಯ ಇಲಾಖೆದು ಅಲ್ಲಿ ಇರ್ತೈತೆ ಗಿಡ ನಡಿ ಪರಿಸರ ಉಳಿಸಿ ಸ್ವಚ್ಛ ಮಡಿಕಳಿ ಅಂತ ಈಗ ನೋಡಪ್ಪ ದಸರಾ ಲಕ್ಷಾಂತ ಜನ ಭಾಗವಹಿಸ್ತಾರೆ ಆ ದಸರಾ ಮಹೋತ್ಸವದಾಗೆ ರಾತ್ರಿ ಎಲ್ಲ ಕೆಲಸ ಮಾಡ್ತಾರಂತೆ ಮೈಸೂರಿನಾಗಿರೋ ಪೌರ ಕಾರ್ಮಿಕರು ಬೆಳಗ್ಗೆ ಕಿಲಿನ ಮಾಡಕ್ ಹೋದ್ರೆ ಜನಲ್ ಬಿಟ್ಟರು ಬಿಡು ರಾತ್ರಿ ಎಲ್ಲ ಹಗಲು ರಾತ್ರಿ ಕಷ್ಟ ಪಡ್ತಾರಂತೆ ಕವ ಯಾಕೆ ಹೇಳು ಮೈಸೂರ್ ಪೇಟೆಯ ಕಿಲಿನ ಮಡಿಕಳಕ್ಕೆ ಮೈಸೂರ್ ಪೇಟೆಗೆ ಅದೇನೋ ನಾಲ್ಕನೇ ಪ್ಲೇಸ್ ಅಂತಲ್ಲಪ್ಪ ಎರಡನೇದು ಕಣ್ಣಪ್ಪ ವಶಿ ನೋಡು ಎರಡು ಎರಡವ ಎರಡು ಎರಡು ನೀನ್ ವಸಿ ಹೋಗಿ ಹಾಳ್ ಮಾಡ್ಲಿಲ್ಲ ಅಂದಿದ್ರೆ ಮೊದಲನೇದೇ ಬಂದಿರೋದು ಆಯ್ತು ಬಿಡಪ್ಪ ನಾನು ಅದಕ್ಕೆ ಮಕ್ಕವೇ ಹಾಕೋದಿಲ್ಲ ಕಣ್ಬಿಡು ಅಷ್ಟೇ ಬರ್ಲಿ ಅಲ್ಲ ಸ್ವಚ್ಛತೆನ ಅಷ್ಟು ಚಂದಾಗಿ ನೋಡು ದ್ಯಾಸ ವಿದೇಶದಿಂದ ಬರ್ತಾರಲ್ಲ ಜನ ಅವ್ರ ಎದುರಿಗೆ ನಮ್ ಮರ್ಯಾದೆ ಏನಬೇಕಪ್ಪ ಮೈಸೂರು ಪೇಟೆ ಮೈಸೂರು ದಸರಾ ಇಸ್ವ ವಿಖ್ಯಾತ ದಸರಾ ಅನ್ನೋದಿಲ್ವೇ ಅದ ಉಳಿಸ್ಕೋಬೇಕು ಅಂದ್ರೆ ಕ್ಲೀನ ಮಡಿಕೋಬೇಕು ನೋಡು ಹಿಂಗೆ ಹೋಗಿರ್ಲಿಲ್ವಪ್ಪ ನಮ್ಮು ಎರಡು ವರ್ಷದ ಹಿಂದೆ ದಸರಾ ನೋಡಕ್ಕ ಜಂಬೂ ಸವಾರಿ ಹೋದ ವರ್ಷ ಹೋಗಿದ್ವಲ್ಲಣ್ಣ ಹೋಗಿದ್ವಲ್ವಪ್ಪ ಅವಾಗ ಮರ್ತ್ಕೊಬಿಡ್ತಾನೆ ಗೆಪ್ತಿ ಮಾಡ್ತಾ ಇರು ಅದೇನ ಹೇಳ್ತಾರಲ್ಲ ಕೈಯಾಗೆ ಚೂಜಿಯ ಮಡಿಕೋ ಚುಚ್ಚಬೇಕಾದ್ರೆ ಅದರಾಗೆ ಚುಚ್ಚತಾ ಇರು ಆಲ್ಜಿಮಿ ಅದೇನೋ ಹೇಳ್ತಾರಲ್ಲವ ಕಾಯಿಲೆ ಅದೇನೋ ಹೇಳಿದ್ರು ಹೌದು ಅದೇ ಮರುವನ್ ಕಾಯಿಲೆ ಅದೇನೋ ವಸಿ ಬಂದ್ಗಿಂದ ಬಿಟ್ಟಿದ್ದೆ ಸುಮ್ನಿರು ಮಾತಾಡೋರಿಗೆ ಬರಸ್ತೀಯ ನೀನು ಬಂದದ ಅದು ಏನ್ ಗೊತ್ತಾ ಇವನಿಗೆ ಬೇಕಾದನ್ನೆಲ್ಲ ಗೆಪ್ತಿ ಮಡಿಕತಾನೆ ಬ್ಯಾಡ್ವಾದ್ನೆಲ್ಲ ಬಿಡ್ಬಿಡ್ತಾನೆ ಎಲ್ಲದೂ ತುಂಬ್ಕೊಳಕ ಈಗ ಮೊಬೈಲ್ ನೋಡಪ್ಪ ಆಯ್ತಾ ಆ ತುಂಬ್ಕೊತಿದ್ದಂಗ ಏನಾಯ್ತು ಹೇಳು ಕೆಲ್ಸವೇ ಮಾಡೋದಿಲ್ಲ ಹಂಗೆ ನಾನು ಆಯ್ತಾ ಅದಕ್ಕೂ ಒಂದ್ ದಿನ ಇದ್ದದಂತೆ ಇರ್ಲಿ ಏನೋ ಆಲ್ಜಿಮಿ ಇಂದಲ್ಲ ಆಲ್ಜಿಮಿ ಯವ ಏನವ ಅದು ಆಲ್ಜೈಮರ್ಸ್ ನೋಡ್ದ ಚಂದ ಹೇಳ್ತಾಳೆ ನಾಲ್ಗ ಒಳ್ತದ ಕಯ್ಯ ನೀನು ಇಂಗ್ಲಿಷ ಕಲಿತಿದ್ದಲ್ಲ ಹೇಳ್ಸು ನೀನು ಆಲ್ಜಿಮಿ ಅವಳು ಹೇಳ್ದಂಗ ಹೇಳಪ್ಪ ಹೇಳವ ಇನ್ನೊಂದ್ಕಿಂತ ನೋಡು ಅಪ್ಪೋಯ್ ನಾನೇನು ಹೇಳಕ್ ಹೋಗ್ಬಿಟ್ಟು ಏನೇನೋ ಅರ್ಥ ಬಂದ್ಬಿಟ್ಟು ದುಬ್ಬಿಸ್ತಾರು ಯಾರು ಬಂದ್ಬಿಟ್ಟು ಗಾಡ ಕಣ್ಸಿರು ನಿಂಗೆ ಎಂತ ಕಾಯಿಲೂ ಇಲ್ಲ ಸುಮ್ಕೆ ನಾಟಕ ಮಾಡ್ತಾನೆ ದಸರಾಗ ಹೋಗಿದ್ವಲ್ಲವ ಈಗ ನಾವು ಆ ಜಂಬೂ ಸವಾರಿ ನೋಡ್ತಾ ನೋಡ್ತಾ ಕಳ್ಳೆಕಾಯಿ ಒಂದ್ ಬತ್ತಾನೆ ತಕತಿಮಿ ಆಯ್ತಾ ಸೌತೆಕಾಯಿ ತಕತಿಮಿ ಆಯ್ತಾ ಐಸ್ ಕಿರಿ ಒಂದ್ ಬತ್ತಾನೆ ತಕತಿಮಿ ಏನ್ ಕಿರಿ ಅಂತ ಐಸ್ಗಿರಿ ಐಸ್ ಕ್ರೀಮ್ ನ ಐಸ್ ಕಿರಿ ಗೊತ್ತಿಲ್ವಾ ಕಿರಿಮು ಕಿರಿಮು ಕ್ಯಾಂಡಿ ಕ್ಯಾಂಡಿ ಹೇಳ್ತಾ ಕಿರಿಯಮ್ಮು ಏನಯ್ಯ ನೋಡಪ್ಪ ನಂಗೆ ಬರೋದು ಐಸ್ ಕಿರಿ ಆಯ್ತಾ ಅದನ್ನ ಹೇಳ್ತೀನಿ ಕೇಳಿಸ್ಕೊಂಡ್ರೆ ಕೇಳಿಸ್ಕೋ ಕೇಳಿಸೋರು ಬಿಡು ಆಯ್ತಾ ಅದೆಲ್ಲ ತಕತಿಮಿ ಈಗ ನೋಡವ ಕಳ್ಳೆಕಾಯಿ ಎಡ್ಕೊಂಡ್ ಎಡ್ಕೊಂಡ್ ಸಿಪ್ಪಿ ಅಲ್ಲೇ ಆಮೇಲೆ ಉರ್ಬದ್ ಬೇರೆ ಉರ್ಬೋದು ಆಯ್ತಾ ಆ ಪಾರಿನವ್ರು ಹೇಳ್ತಿದ್ದೆಲ್ಲ ಜಯಣ್ಣ ನೀನು ದೇಶ ವಿದೇಶಗಳಿಂದ ಬರ್ತಾರೆ ಅಂತ ಅನ್ಕೊಂಡು ಅವ್ರೇನೇ ತಿಂದ್ರು ಅವರೊಂದು ಪಟ್ಟಣದೊಳಗೆ ಹಾಕತ್ತಾರೆ ಪಾರಿನವ್ರು ತಾವ್ ಯಾಕಪ್ಪ ಹೋದೆ ನಿಮ್ ಪ್ರಧಾನ ಮಂತ್ರಿಗಳಿಲ್ವೇ ನರೇಂದ್ರ ಮೋದಿಗಳು ಅವರು ಅಷ್ಟೇ ಕಣ್ಣಣ್ಣ ಏನಾದ್ರು ಕೊಟ್ರೆ ಅವ್ರ ಕೋಟಿನ ಜೇಬ್ನಾಗೆ ಕಸ ಅಂತ ಏನಾದ್ರು ಕಂಡ್ರೆ ಅವ್ರ ಕೋಟಿನ ಜೇಬ್ನಾಗೆ ಹಾಕಂತ ಕಣ್ ಕಣ್ ಕಡೆ ಎಸೆಯೋದಿಲ್ಲ ಅವರೇ ಹಂಗೆ ಮಾಡ್ತಾರೆ ಅನ್ಮೇಕೆ ನಾವು ನರ್ಮನಸರು ಸಾಮಾನ್ಯರು ನಾವು ಮಾಡಿದ್ರಾಗ ತೆಪ್ಪೆ ನೀನು ವಶಿ ಅದನ್ನ ಫಲ ಮಾಡ್ತೀಯ ಬಿಡು ಓದ್ಕಿತ ಇವನ್ ಏನ್ ಮಾಡ್ತಿದ್ದ ಗೊತ್ತಾ ಕಳೆಕಾಯಿ ಸಿಪ್ಪೆ ತಿಂದು ಮುಂದ್ಗಡೆ ಅವ್ರ ಜೇಬಿಗೆ ಹಾಕ್ತಿದ್ದ ಅಲ್ಲ ತಲುಪ ಜಾಗ ತಲುಪ ಕಳ್ಳಿ ಅಂತ ಅಲ್ಲ ಕಪ್ಪ ಅದ್ ಯಾವ ಮಾಯ್ದಲ್ಲಿ ನೋಡ್ಕೊಂಡ್ಬಿಟ್ಟೆ ನಂಗೆ ಮಾಡ್ತಿದ್ದದ್ದ ಅವ್ರು ಗೊತ್ತಾಗ್ಲಿಲ್ವೇ? ಇಲ್ಲ ಕವ, ಅವರು ನಾವು ತಿಂದಿದ್ದೆ ಇದೇ ಇರ್ಬೇಕು ಅಂತ ಅನ್ಕೊಂಡು ಸುಮ್ಮನೆ. ಇಲ್ಲ, ಅವರು ಬ್ಯಾಗ ಹಿಂದೆ ನೇತಾಕೊಂಡ್ಬಿಟ್ಟಿದ್ರು ಕವ. ಬ್ಯಾಗ್ ಆಗ್ತಾ ಇದ್ದ, ಜಿಪ್ಪು ಓಪನ್ ಆಗ್ಬಿಟ್ಟಿತ್ತು. ಏನ್ ಮಾಡ್ದಿ ನೋಡ್ದಿ, ಪಾರಿನವರು ಅವ್ರದ್ದು ಚೀಲಕ್ ಹಾಕತ್ತವ್ರೆ, ನನ್ನ ಹತ್ರ ಚೀಲ ಇಲ್ಲ, ಚೀಲ ಓಪನ್ ಆಗದೆ ಮುಂದೆ ಹಾಕ್ದಿ. ಅವರು ನೋಡ್ನಿಲ್ಲ ಬುಡ ಮಾಡಬಾರ್ದಾಗಿತ್ತ. ಈ ಸತಿ ಪೇಪರ್ ಕವರ್ ತಗೊಂಡೋಗಿರೋಣ, ಎಲ್ಲಾ ಹಾಕೊಂಡ್ಬರೋಣ. ಆಯ್ತು ಕವ, ಆಯ್ತು. ಈಗ ನಾಳೆ ಯವ್ವಾ ಬೆಳಗ್ಗೆನೆ ಒತ್ತಾರೇನೆ ಒಂಟೋಗಮ್ಮ ಚಾಮುಂಡಿ ಬೆಟ್ಟ ಪೋಯ್ ಪೋಸ್ಟ್ ಬಿಡ್ಬೇಕಲ್ಲ ನೀರು. ಈಗ ನೀನು ಮೈ ಕೈ ಎಲ್ಲ ಕೊಳೆ ಆಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಮನ್ಗೆ ಬರು ಅನ್ಕೊಂಡಿದ್ದೆ ಬಯ್ಯ. ಮುಂದೆ ನಲ್ಲಿ ಅದಲ್ಲ, ಅಲ್ಲಿ ಕೂರಿಸ್ಬಿಟ್ಟು ತಣ್ಣೀರಾಗ ಸ್ನಾನ ಮಾಡಿಸ್ತಾನೆ. ಒಳ್ಳೇದು ಕಯ್ಯ, ತಣ್ಣೀರ್ ಸ್ನಾನ ಆಗೋದಿಲ್ಲ ನನ್ಗೆ. ಯಾಕಪ್ಪ? ಎಣ್ಣೆ ಗಿಣ್ಣೆ ಹಚ್ಕ ಬತ್ತೀನಿ, ಬಿಡವಾಗಿರ್ತೀಯಲ್ಲ ಹೊಸಿ ಮೈ ಕೈ ತಿಕ್ಕೊಡಮಂತೆ. ಯಾಕೆ ನಿನ್ನ ಎಣ್ರಿಲ್ವಾ? ಬಂದ್ಬಿಡು. ಕಡಾಯಿಗೆ ಉರಿ ಹಾಕಿರ್ತಾನೆ ಚಂದ್ರಣ್ಣ, ಚಂದಾಗಿರ್ತಾನೆ. ಆಯ್ತು ಕಯ್ಯ. ಅಲ್ಲ ಬೇಕು ಅಂದ್ರೆ ಹೇಳು, ನಿಂಗ್ ನಾನ್ ಸಹಾಯ ಮಾಡ್ತೀನಿ. ನೀನ್ ನನಗ್ ಮಾಡ್ಸೋದು, ನಾನ್ ನಿನಗ್ ಮಾಡ್ಸೋದು. ಬೇಡಕಪ್ಪ, ಹಂಗ ನಾವ್ ಬೆಟ್ಟಕ್ ಹೋದಂಗೆ. ಅಲ್ಲ ನಿನಗೆ ಸುಲಭ ಕಯ್ಯ, ನಾನ್ ಸ್ನಾನ ಮಾಡ್ಸೋದು, ನಾನ್ ಸಣ್ಣಕಿವ್ನಿ, ನಿನಗ ಚಕ್ರ ತಕ ಉಜ್ಜಬೇಕು. ಏನಾದ್ರು ಮಾಡು, ಒಟ್ನಲ್ಲಿ ಸಂದಾಗಿ ಕ್ಲೀನಾಗಿ ಚಾಮುಂಡಿ ತಾಯಿ ದರ್ಶನಕ್ಕೆ ಹೋಗುಮ. ಅಲ್ಲಿಂದ್ಲೇ ಅಂತಲ್ಲ ದಸರಾ ಶುರುವಾಗೋದು ಇಲ್ವಾ? ಅದ್ ಹೆಂಗ್ ಹೋಯ್ತತೆ ಹಂಗೆ ಹೋಗ್ಬಿಡಮ್ಮ. ಈ ಕಿತ ಅಂದ್ರೆ ಹೆಂಗ ಅಂದ್ರೆ, ಈಗ ನೋಡಪ್ಪ ಚಾಮುಂಡಿ ಬೆಟ್ಟದ ತಾವು ಮೊದ್ಲಿಗೆ ಚಾಮುಂಡಿ ತಾಯಿಗೆ ಏನೋ ನಮಸ್ಕಾರ ಮಾಡ್ಕೊಂಡು ದಸರಾವ ಶುರು ಮಾಡಾರಂತೆ ಇಲ್ವಪ್ಪ? ಪ್ರತಿ ವರ್ಷ ಹಂಗೆ ಅಲ್ವಾ ಆಗೋದು? ಅದಾದ್ಮ್ಯಾಗ ಏನಾಯ್ತತೆ, ಕೆಳಗಡೆ ಇಳಿದ್ ಬಿಡೋದು ಬೆಟ್ಟದಿಂದ. ಎಲ್ಗ ಹೋಗೋದು? ಸುಟು ಪುಟು ಸುಟು ಪುಟು ಅಂತ ಈ ಪಿಲಾಸ್ ಮುಂದೆ ಏನವ ಅಲ್ಲಿ ಒಂದೇನೋ ಪಾರ್ಕ್ ಅದ, ಪಾರ್ಕ್ ಪಾರ್ಕ್ ಎಂತ ಪಾರ್ಕ್ ಅದು ಕುಪ್ಪಣ್ಣ ಚಂದ ತಿಳ್ಕೊಂಡವಳೆ. ಅಲ್ಲಿ ಫಲ ಪುಷ್ಪ ಪ್ರದರ್ಶನ ಐತಿ. ಹೂ ಅಣ್ಣ ಗಾಂಧಿ ತಾತನ್ ಮಾಡಿ ಕುಂದ್ರಸ್ಬಿಟ್ರಂತ ಈ ಸರಿ. ಅದೀಗ ಗಾಂಧಿ ಜಯಂತಿ ಮುಂದಿನ ವಾರಕ್ಕೆ ಬರೋದಿಲ್ವಯ್ಯ, ಎರಡೇ ತಾರೀಕು. ಅಲ್ಲಿ ಈ ಲಾಲ್ಬಾಗು ಐತಲ್ಲ ಬೆಂಗಳೂರು ತಾವು, ಅಲ್ಲಿ ಗಾಜಿನ ಮನೆ ಮಾಡಿಲ್ವೇ? ಆ ತರದೊಂದು ಗಾಜಿನ ಮನೆ ಮಾಡೋರ್ ಕಾರಣ ಮೈಸೂರ್ನಾಗು ಅದನ್ನ ಹೋಗಿದ್ವಲ್ಲಪ್ಪ ಕಳೆದಕ್ಕಿಂತ. ಅಲ್ಲ ಮರ್ತೋಗಿರ್ತದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಇದನ್ನೆಲ್ಲ ಮಾಡಿ ಬರೀ ಹೂನಾಗೆ ಲಕ್ಷಾಂತರ ಸಂಖ್ಯೆ ಹೂ. ಆಮೇಲೆ ಓದ್ಕಿತ ನೀನ್ ಕೇಳ್ತಿರ್ನಿಲ್ವೇ ಅಣ್ಣ ಈ ಹೂ ಎಲ್ಲಿ ಬೆಳೀತತೆ ಅಂತ? ಈ ಊಟಿ ಊಟಿ ಊಟಿ ಊಟ ಊಟಿ ಊಟಿ ಕಣ್ಣ ಊರು ಊಟಿ. ಓ ಅಲ್ಲಿಂದಾನು ಹೂ ತರಸ್ತಾರಂತೆ ಬ್ಯಾರೆ ಬ್ಯಾರೆ ಕಡೆಯಿಂದ ಎಲ್ಲ ಹೂವ ತರಸ್ಬಿಟ್ಟು. ಹೈ ಎಲ್ಲಿ ನೋಡಿದ್ರು ಹೂವೇ ಕಣ್ಣ, ಹೂವು ಫಲ ಪುಷ್ಪ ಚಂದಾಗಿರ್ತೈತೆ ಇಲ್ವಾ? ಅದ ನೋಡ್ಕೊಳ್ಳೋದು. ಅದೇ ಇದು ಒಂದ್ ಪದ ಅದಲ್ಲಪ್ಪ, ಇದು ಹೂವಿನ ಲೋಕವೇ ಅನ್ಕೊಂಡು ಪಿಕ್ಚರ್ ಪೂರ್ತಿ ಹೇಳ್ಬೇಡ, ನಂಗ್ ಬರೋದಿಲ್ಲ ಬಿಡು. ಮುಳ್ದಿರೋದು ಅಲ್ಲಿ ಹೇಳುವಂತೆ. ಎಲ್ಲಿ? ಅಲ್ಲಿ ಫಲ ಪುಷ್ಪ ಪ್ರದರ್ಶನ. ಇಲ್ಲಿ ಮಾತ್ ಕೇಳ್ಬೇಕು, ಅಲ್ಲಿ ಏಟ್ ತಿನ್ಬೇಕಾಯ್ತೆ. ಮುಂದೆ ಕೇಳು ಅಣ್ಣ, ನೀನ್ ಚಂದಾಗ ಆಡ್ತೀಯಂತೆ. ಹೌದಪ್ಪ ಹಾಡು. ಅದೇನೋ ಇರ್ತದಂತಲ್ಲಪ್ಪ ಅಲ್ಲಿ ಕಳತ್ಕಿತ್ತ ಇತ್ತಲ್ಲವ ಕಣ್ಣ, ಎಲ್ಲ ಆಡ್ತಾ ಇದ್ರಲ್ಲ ಅಲ್ಲಿ ಅದೇನೋ ಹಾಕೊಂಡು ಅದು ಮ್ಯೂಸಿಕ್ ಬತ್ತಿರ್ತದೆ, ಜೊತೆಗೆ ಹಾಡ್ ಸೇರಿಸ್ಬೇಕು. ಹೌದು, ಅದನ್ನ ಒಂದು ಹಾಕ್ಸ್ಬಿಡು. ಸರಿ ಬಿಡು, ಹೇಳ್ಬಿಟ್ಟು ಹೂವಿನ ಲೋಕವೇ ಆಡ್ತೀನಿ. ಆಯ್ತಾಯ್ತು, ನಿಮ್ ಡಾನ್ಸ್ ಮಾಡಿ ಇಬ್ರು. ಅದೊಂದು ಬಾಕಿ ಇತ್ತು ನೋಡು. ಅಲ್ಲ ನೀನ್ ಆಡಿದ್ರೆ ಸಾಕು, ಬಂದಿರೋರೆಲ್ಲ ಡಾನ್ಸ್ ಮಾಡ್ತಾರೆ. ಹೌದಾ? ನೀವು ನಾವು ಚಪ್ಪಾಳೆ ತಟ್ತೀವಿ ಅಷ್ಟೇ. ನಿನ್ಗೆ ಉತ್ಸಾಹ ಇಲ್ಲ, ಉತ್ಸಾಹ ನೀವಿಬ್ರು ಕುಣಿದ್ರೆ ನಾನು ಇನ್ನೂ ಚೆನ್ನಾಗಿ ಆಡ್ತೀನಿ. ಆಯ್ತು ಬಿಡು, ಏನೋ ಒಂದು ಮಾಡುಮ್ಮ. ಅದಾದ್ಮೇಲೆ ಹೊಸಿ ಹೊಟ್ಟಸ್ತಿರ್ತೈತೆ ಇಲ್ವಾ? ಹೂಕಪ್ಪ, ಹೊಟ್ಟೆ ಯಾವಾಗಲೂ ಹೊಸಿ ತಾರಿಬೇಕಾದ್ರೆ. ಅಲ್ಲ ಕಮಲಕ್ಕ ಏನೋ ಹೊಸಿ ತಂದಿರ್ತಾಳ, ಅದ ತಿನ್ಕೋಬಿಟ್ಟು ಅದು ಖಾಲಿಯಾಗಿ ಹೋಗಿರ್ತತ, ಆಹಾರ ಮಾಡ್ಕೊಂಡು. ಅದೀ ಮಹಾರಾಜ ಕಾಲೇಜು ದೊಡ್ಡದಾ ಮಾಡೋರ್ ಕಣ್ಣ, ಅಂದ್ರೆ ಓದ್ಕಿತಾನೆ ದೊಡ್ಡದಾಗಿ ದೊಡ್ಡ ದೊಡ್ಡ ಬೂಸಿ ಇಟ್ಟಿದಾರಯ್ಯ. ಅಲ್ಲ ಜಾಗ ದೊಡ್ಡದು ಅಲ್ಲಿ ಅಣ್ಣ, ಆಹಾಹಾ ಏನ್ ಚಂದಾಗಿರ್ತೈತೆ ಅಂತ. ಉತ್ತರ ಕರ್ನಾಟಕದ ರೊಟ್ಟಿ, ಎಣ್ಗಾಯಿ, ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ಮಂಡಕ್ಕಿ, ಆಮೇಲೆ ಅದೇನ ಮೇಲ್ಕೋಟೆ ಪುಳಿಯೋಗ್ರೆ, ಆಮೇಲೆ ಸಕ್ಕರ ಪೊಂಗಲು, ಅಯ್ಯವ್ವ ಆಮ್ಯಾಕಿಂದ ಅಣ್ಣ ಈ ಬಿಆರ್ ಹಿಲ್ಸ್ ಕಡೆಯಿಂದ ಈ ಬೊಂಬು ಒಳಗಡೆ ಇದೆಲ್ಲ ಮಾಡ್ತಾರ ಕಣವ್ವ ಬಿರಿಯಾನಿ ಅಂತ. ಏನ್ ಕೇಳಿಯಪ್ಪ, ಏನ್ ಬೇಕು ಏನ್ ಬೇಡ, ಜಾಸ್ತಿಯ ದುಡ್ಡ ಜೇಬ್ನ ಮಡಿಕಬಾರ್ದು. ಏನಿಲ್ಲ ಎಲ್ಲ ನೋಡೋಣ, ಹಂಚ್ಕೋತೀನಮ್ಮ. ಈಗ ಒಟ್ಟಿಷ್ಟ್ ಖರ್ಚಾಯ್ತತೆ, ಅದ್ರ ಮೂರ್ ಜನನು ಹಂಚ್ಕೊಳ್ಳೋದು. ಅದ್ರಲ್ಲಿ ಏನು ನೀನ್ ನನಗ್ ಕೊಡಿಸ್ಬೇಕು ಅಂತ ಏನ್ ಇದ್ ಮಾಡ್ಬೇಡ, ನಾನು ತಕೋಬತ್ತೀನಿ, ಕಮಲಕ್ನು ತತ್ತಾಳೆ, ಒಬ್ರು ಖರ್ಚು ಮಾಡಮ್ಮ. ಈಗ ನೀನು ಕೊನೆಗೆ ಹಂಚ್ಕೊಂಬಿಡು ಆರಾಮ್ ಹೇಳ್ದ, ನೀನು ಹೇಳ್ದೆ ನಿನಗೆ ಏನೇನ್ ಬೇಕು ಅದೆಲ್ಲ ಹೇಳ್ಕಂಡೆ, ನಿನ್ಗೇನ್ ಬೇಕು ಅದನ್ನು ಹೇಳು. ಅಯ್ಯೋ ಹೇಳಕ್ ಹೋದ್ರೆ ಅಷ್ಟೊಂದ್ ಬೇಕಾ ನಿಂಗೆ? ಬೇರೆ ಬೇರೆ ಇನ್ನೂ ಏನೇನ್ ಇರ್ತದೆ ಅಂತ ಹೇಳ್ಬೇಕಂತ. ಬೇಡ ಬಿಡು, ಹೇಳು ಬಿರ್ಲಿ. ಬೇಡ ಬೇಡ ಕಣ್ಬಿಡು. ನೀ ಹೇಳ್ದಲ್ಲಪ್ಪ ಬೊಂಬು ಬಿರಿಯಾನಿ, ಅದ್ ಬೊಂಬೊಳಗೆ ಬೇಯಿಸ್ತಾರಂತಲ್ಲಪ್ಪ ಅನ್ನ ಮಾಂಸ ಎಲ್ಲ ಹಾಕ್ಬಿಟ್ಟು, ಅದ್ ಯಾವಾಗ ತಿಂದಿದ್ದೆ ಜಯಣ್ಣ? ಅಲ್ಲ ಅಲ್ಲಿ ಅನ್ನ ತರಕಾರಿ ಹಾಕು ಬೇಯಿಸ್ತಾರೆ, ಬೇಯಿಸ್ತಾರ ಅದನ್ನ ತಿಂದಿದ್ದ ನಾನು. ಅದ್ ತಿಂದಿಲ್ಲ ಅಕ್ಕವ್. ನೀನೇ ಒಂದ್ ಕಡೆ ಹೋಗಿದ್ದೆ, ನಾವೇ ಒಂದ್ ಕಡೆ ಹೋಗಿದ್ದೆ, ತಪ್ಪಿಸ್ಬಿಟ್ಟು ಹೊಟ್ಟೋಗ್ಬಿಟ್ನಲ್ಲ ನೀವು. ಅಲ್ಲಿ ಗುಲ್ಕನು ಬನ್ನ ತಿಂತಾ ಇರಿ ಅಂತನ್ಬಿಟ್ಟು ನಾನು ಠಂಗ್ನೆ ಆರ್ಬಿಟ್ನಲ್ಲ. ಅಣ್ಣ ಆಹಾರ ಅಂದ್ರೆ ಒಂದಯ್ಯ, ಅದ್ ಎಂತದಾರು ಆಹಾರ ಆಗ್ಲಿ. ಈಕಿತ ಯಾರ್ಯಾರ್ಗ ಏನೇನ್ ಬೇಕೋ ಅದ್ ತಿಂದ್ರಾಯ್ತು. ಅಂದ್ರೆ ಆಹಾರ ಮಾಡೋದು ಉದ್ದೇಶ ಏನಪ್ಪ? ಚೆನ್ನಾಗಿ ತಿನ್ಲಿ, ಅಪ್ಪ ಕೆಲವ್ರು ಸಿಗ್ತಾರೆ ಒಳ್ಳೆ ಮಾತಾಡ್ಲಿ ಅಂತ ಎಲ್ಲ ಇರ್ತದೆ. ಆಹಾರ ಅನ್ನೋದು ಸಂಸ್ಕೃತಿ ಗೊತ್ತಾ? ಈಗ ಒಂದೊಂದು ಕಡೆ ಒಂದೊಂದು ರೀತಿಯ ಆಹಾರ ಪದ್ಧತಿ ಇರ್ತವೆ. ಈಗ ನಾವು ತಿಳ್ಕೊಳ್ಳೋದು ಯಾವಾಗ ಅದನ್ನ? ಕೊಡಗನಾಗ ಏನ್ ತಿಂತಾರೆ, ಅಲ್ಲಿ ನೀರ್ ದೋಸೆ ತಿಂತಾರಂತೆ, ಕರಿ ಅಂತ ಮಾಡ್ತಾರಂತೆ. ಕರಿ ಸಾರು, ಸಾರು ಕಣ್ಣ ಸಾರವ ಕರಿ ಅಂದ್ರೆ ಬಿಳಿ ಅಂದ್ರೆ ಏನವ್ವ? ದ್ವಾಸವ, ದ್ವಾಸೆ ಬೆಳ್ಗಿರ್ತೈತೆ ಅದಕ್ಕೆ ಬಿಳಿ ದ್ವಾಸೆ. ಇಂಗ್ಲಿಷ್ ಕಲ್ತ್ಬಿಟ್ಟು ಮೀನಿನ ಕರಿ ಇನ್ನು ಮೀನಿನ ಸಾರು ಒಂದು ಮುಗಿತು. ಹೌದವ್ವ ಅದೇನ ಹಂಗಂತಿದ್ರು ಆಯ್ತಾ. ಆಮೇಲೆ ಉತ್ತರ ಕರ್ನಾಟಕದ ಕಡೆಗೆ ಹೋಗು, ಉತ್ತರ ಕರ್ನಾಟಕಕ್ಕೆ. ಅಲ್ಲಿ ಜ್ವಾಳ, ಎಲ್ಲ ಜ್ವಾಳ, ಜ್ವಾಳ ತಿಂತ ತೊಳದಂಗಿರು ಅಂತ ಇಲ್ವಾ? ಅಲ್ಲಿ ಜ್ವಾಳದಕ್ಕೆ ಅಣ ಎಲ್ಲ ಬದನೆಕಾಯಿ ಎಣ್ಗಾಯಿ, ಆಮೇಕಿಂದ ಮೆಣಸಿನಕಾಯಿಂದ ಎಣ್ಗಾಯಿ ಅದು ಮಾಡ್ದಾರವ ಜನಕ ಜನಕ. ಆಮೇಲೆ ಪುಂಡಿ ಸೊಪ್ಪಿಂದು ಪಲ್ಯ, ಆಮೇಲೆ ಮಡಿಕೆ ಕಾಳದ ಪಲ್ಯ, ಚೆಂದಾಗಿರ್ತೈತೆ. ಜುಣಕ ಕುಣಕ ತಡಕ ತಿಂದ್ವಲಣ್ಣ, ಹೋದ್ಸತಿ ಮರ್ತೋದ ನೀನು ರೊಟ್ಟಿಗೆ ಹಾಕೊಟ್ಟಿದ್ರು ಸೂಜಿನಾಗ ಚುಚ್ಚು ಎಪ್ತಿ ಬರ್ತದೆ ಆಲ್ಜಿಮಿ. ಅದಕ್ಕೆ ಆಮೇಲೆ ಈ ಕಡೆಗೆ ಬಣ್ಣ ಮಂಡ್ಯ ಕಡೆ ರಾಗಿ ಮುದ್ದೆ ಸೊಪ್ಪು ಉಪ್ಸಾರು ಆಯ್ತಾ, ನಾಟಿ ಕೋಳಿ ರಾಗಿ ರೊಟ್ಟಿ, ನಾಟಿ ಕೋಳಿ ಸಾರು. ಈ ಚಾಮರಾಜನಗರದ ಕಡೆ ಹೊಂಟಾಗಮ್ಮ, ಅಲ್ಲಿ ನೀನ್ ಹೇಳ್ದಲ್ಲ ಬೊಂಬು ಬೊಂಬು ಬಿರಿಯಾನಿ, ಆಮೇಕಿಂದ ಈ ಸಜ್ಜೆ ಸಿರಿಧಾನ್ಯಗಳದ್ದು ರೊಟ್ಟಿ ಏನ್ ಚೆಂದಾಗಿರ್ತೈತೆ. ಆಮೇಲೆ ಈ ಸಿರಿಧಾನ್ಯಗಳದ್ದು ಮಾಲ್ಟು ಉಂಡೆ ಚೊಕ್ಳಿ ಏನೇನ್ ಬೇಕು ಆಹಾರ ಮೇಳ ಮುಗಿದ್ಮೇಲೆ ಅಲ್ಲೇ ನಿಂತ್ಕೊಬಿಡ್ಬೇಡ, ಮತ್ತೆ ಓಡ್ಬಿಡದ ಮುಂದೆ ಕುಸ್ತಿ ತಿನ್ ಜಾಸ್ತಿ ಆಗಿರ್ತೈತಲ್ಲ ಕುಸ್ತಿ ಆಡಕ್ಕೆ ಕುಸ್ತಿ ಗೊತ್ತಾಯ್ತಾ? ಜೋಡಿ ಕಟ್ಕೊಂಬಿಡಮ್ಮ ನಾನು ನೀನೆ ಅಲ್ಲೇ ಕಟ್ಟವ್ರವ್ರ ಆಗ್ಲಯ್ಯ ಪ್ರೈಸ್ ನಿನಗೆ ಬಿಡು. ಇಲ್ಲ ಒಂದ್ಸರಿ ಅದಿ ಕಂಡ್ರು ಮುಗ್ದಾಯ್ತು ನನ್ನ ಕತೆ, ನನಗೂ ನಿನಗೂ ಬಿಡ್ತಾರ ಮತ್ತೆ ಅದನ್ನ ಸಮ ನೋಡ್ತಾರೆ. ತೂಕ ಬಿಡು, ತೂಕ ಅಲ್ಲ ಅಲ್ಲಿ ಇದಿರ್ತದಲ್ಲ ಎಲ್ಲವ ವಸ್ತು ಪ್ರದರ್ಶನ ಮೈದಾನ, ಅದ ಉದ್ಘಾಟನೆ ಆಗೋದು ತಡವಂತೆ. ಅದ್ರ ಒಳಗೆಯ ಮಣ್ಣಿಂದು ಮಟ್ಟಿ ಎಲ್ಲ ಮಾಡಿರ್ತಾರೆ ಇಲ್ವಾವ? ಅದೇನ ಅಲ್ಲಿ ಅದಲ್ಲಪ್ಪ ಏನು ಐದು ದಿವಸ ಅದೇನೋ ದೇವರಾಜ ಅರಸು ಏನೋ ಹೇಳ್ತಾರೆ ಕ್ರೀಡಾಂಗಣ ಅದೇ ಅಲ್ಲಿ ಜೊತೆ ಎಲ್ಲ ಕೂಡಿಸ್ಬಿಟ್ಟು ಕುಸ್ತಿಯ ಮಾಡ್ತಾರೆ. ಮಹಾರಾಜರ ಕಾಲದಿಂದಲೂ ಪ್ರಸಿದ್ಧಿ ಕವ ದಸರಾದಾಗೆ ಪೈಲ್ವಾನ್ ಅಲ್ಲಪ್ಪ ಅದೇನು ತಿರ್ಚನಾಪಲ್ಲಿ ಅವರು ಪೈಲ್ವಾನ್ ವಾಡ್ದು ಉಳ್ಳಿಸ್ಬಿಟ್ರಂತಲ್ಲ ಆಯ್ತಾ, ಅದೇನೋ ಪದ ಆಡ್ತಿದ್ರು ಕವ ಅದರಂಗಾಯಣದಲ್ಲಿ. ಮೈಸೂರು ದೊರೆಯ ಇದನ್ನ ತಿರುಚನಾಪಳ್ಳಿಯ ಜಟ್ಟಿಯನ್ನು ಮಟ್ಟಿಯಿಂದ ಕುಕ್ಕಿದ ಅದೇನೋ ಹೇಳ್ತಾರ ಕವ, ನನಗೆ ಅದು ನೆಪ್ಪಿಲ್ಲ. ಅದೇ ಆಲ್ಜಿಮಿ ರಣಧೀರ ಕಂಠೀರವ, ರಣಧೀರ ಕಂಠೀರವ ಮೈಸೂರು ದೊರೆಯ ರಣಧೀರ ಕಂಠೀರವ ಅಂತ ಆಡೈತಲ್ಲ. ಗೆಪ್ತಿ ಬಂದ್ಬಿಡ್ತಾ ಆಯ್ತಾ. ಕುಸ್ತಿ ಆದ್ಮ್ಯಾಕೆ ಅಲ್ಲೇ ಮುಖ್ಯಮಂತ್ರಿಗಳು ಬಂದು ಅದೇನೋ ಇದನ್ನ ಕಾರ್ಯಕ್ರಮ ಮಾಡ್ಯಾರಂತೆ ಕವ್ವ. ಅಲ್ಲೇ ಇನ್ನೊಂದೇನೋ ಪ್ರೋಗ್ರಾಮ್ ಅಂತ ನಮ್ ಭಾವನೆ ಹೇಳ್ತಿದ್ದ, ಎಕ್ಸಿಮಿಷನ್ ಉದ್ಘಾಟನೆ ಮಾಡ್ತಾರಂತೆ ಇಲ್ವಾ. ಎಲ್ಲರೂ ಬನ್ನಿ, ಎಕ್ಸಿಮಿಷನ್ ಆಗ್ತಿದ್ದಂಗೆ ಎದುರುಗಡೆ ಹೋಗಿ ಪಿಲಾಸ್ ಮೇಲೆ ಕುಂತ್ಕೊಂಡ್ಬಿಡೋಣ. ಪಿಲಾಸ್ ಮುಂದ್ಸ್ ಪಿಲಾಸ್ ಮೈಸೂರು ಪ್ಯಾಲೇಸು ಕಂಡಣ ಅರಮನೆ. ಇಂಗ್ಲಿಷ್ ನಿಂಗೂ ಬರೋದಿಲ್ಲ, ಹೇಳ್ಕೊಡು ಅರ್ಥವಾಯ್ತಲ್ಲ ನಿಮ್ಗೆ, ಗೊತ್ತಾನಿಲ್ವಾ. ಆಗ ನೋಡಪ್ಪ ಇಂದ್ರನ್ ಕಾಲದಾಗೆ ಅಮರಾವತಿ ಅಂತಿತ್ತಂತೆ ಇಲ್ವಾ. ನಾನು ನೀನು ನೋಡಿವೆ, ಅದ್ ನೋಡ್ಬೇಕು ಅಂದ್ರೆ ಏನೋ ಮೇಲೆ ಟಿಕೆಟ್ ತಕೋಬೇಕು ಇಲ್ವಾ. ಎಷ್ಟಪ್ಪ ಟಿಕೆಟ್ ರೇಟ್ ಬಿಡು ಗೊತ್ತಾಯ್ತದೆ. ಯಮ ಧರ್ಮರಾಜ ಬರ್ತಾನೆ ಕೇಳ್ತಾನೆ, ಈಗ ತಡಿ ಓದ್ಕಿತ ಇಡೀ ಮೈಸೂರಿಗೆ ದೀಪಾಲಂಕಾರ ಮಾಡಿದ್ರು ವಿದ್ಯುತ್ ಇಲಾಖೆನವರು. ಈಕಿತ ಇನ್ನು ಚಂದ ಮಾಡ್ತಾರೆ, 136 ಕಿಲೋಮೀಟರ್ ತನಕ ಆಗ್ತಾರಂತಲ್ಲಪ್ಪ ಸುತ್ತಳತೆ ನೋಡ್ತು. ಕಿಲೋಮೀಟರ್ ಗೊತ್ತಿಲ್ಲ ನನ್ಗೆ. ಈಗ ಪಿಲಾಸ್ ಮುಂದೆ ಚಂದಾಗಿ ಮಾಡಿರ್ತಾರೆ ಅಲಂಕಾರವ, ಅದು ದೀಪ ಕಚ್ಕತ್ತದಲ್ಲ, ಆಗ ಒಂದ್ಕಿತ ಬರ್ರಂತ ಸುತ್ಕ ಬಂದ್ಬಿಡಮ್ಮ ಮೈಸೂರು ಎಷ್ಟು ಸುತ್ತಕ್ಕಾಯ್ತತೆ. ಏನಾರು ಒಂದು ಇಲ್ಲ ನಡ್ಕ ಓಡಾಡ್ಬೋದು, ಬರೀ ಸುತ್ತಮುತ್ತ ನೋಡ್ಕೊಳಮ್ಮ ಒಂದೇದ್ಕಿತ ಎಲ್ಲ ನೋಡಕ್ಕಾದ. ಒಂದು ನಾವು ಪ್ಲಾನ್ ಮಾಡ್ಬಿಡಮ್ಮ, ಈಗ ಅರಮನೆ ನೋಡ್ಕೊಂಡು ಅದೇನ ಹೇಳ್ದ ದೀಪ ಕಚ್ಕೊಳ್ಳೋದು ಅಂತ ಕಚ್ಕೊಂಡದಯ್ಯ ದೀಪ ಕಚ್ಚೋದು ಅಂತೀವಪ್ಪ. ಆಯ್ತಪ್ಪ ಹೋಗ್ಲಿ ಬಿಡು, ಜಗ್ ಅಂತ ಬತ್ತದ ಕಣ್ಣ ಬೆಳಕು ಸರಿ ನೋಡ್ಬೇಕು. ಚೈನಾ ಸಿಲ್ಕ್ ಹಾಕೊಂಬಂದ್ಬಿಟ್ಟು ಜಗ್ ಅಂದ ತಕ್ಷಣ ನೀನು ಗಾಬರಿಂದ ಎದ್ಬಿಟ್ಟಲ್ಲಯ್ಯಾವುದು ಸುಮ್ನೆ ಅಲ್ಸೈಮರ್ ಅಂತಾನೆ ಎಲ್ಲ ಚೆನ್ನಾಗಿ ಬಟ್ಟೆ ಸುಟ್ಟ ಐತೆ ಬಟ್ಟೆ ಸುಟ್ಟ ಇದ್ಬಿಟ್ಟು ಚಂಗ್ ಆರ್ಬಿಡದ ದೀಪ ಜಗ್ನ ಹತ್ಕೊಂಡ ತಕ್ಷಣ. ಆಮೇಕೆ ಇಲ್ಲಿ ಕೇಳೋ ಕತ್ಲಾಗಕ್ಕಿಂತ ಮುಂಚೆ ಪಿಲಾಸ್ ಮುಂದೆ ಆನ್ಗಳ ಕಟ್ಟಿರ್ತಾರೆ ಅಲ್ಲಿ ನೋಡ್ಕೊಂಬರುಮ್ಮ. ಅವು ದಸರಾ ಪ್ರೊಸೆಸನ್ ಆಗಿ ಒಂಥರ ಕಾಣ್ತವೆ, ಆ ಅರಮನೆ ಒಳಗಡೆ ನಿಲ್ಸಿರ್ತಾರಲ್ಲ ಆವಾಗ್ಲೇ ಒಂಥರ ಕಾಣ್ತವೆ ಇಲ್ವಾ. ಆಮೇಕೆ ಏನೋ ಏನೇನೋ ಕಾರ್ಯಕ್ರಮ ಅದಾವಕವ್ವ ಮೊದಲನೇ ದಿವಸ ಸಂಗೀತ ಕಾರ್ಯಕ್ರಮ ಎಲ್ಲ ಇರ್ತದೆ, ಅದೇನೋ ಸನ್ಮಾನ ಮಾಡ್ತಾರಂತೆ ಒಬ್ರು ಸಂಗೀತ ಸಾಧನೆ ಮಾಡಿದವ್ರಿಗೆ. ಮಹಾರಾಜರು ಪೂರ್ವದಿಂದ ನಡ್ಸ್ಕೊಂಬಂದಾರೆ ಆಯ್ತಾ, ವಿದ್ವಾನ್ ಪ್ರಶಸ್ತಿ ನೋಡಿಲ್ವಪ್ಪ, ಕಳೆದಕ್ಕಿಂತ ನೋಡಿಲ್ವಯ್ಯ. ನಮ್ಮಲ್ಲಿ ಕುಂತ್ಕೊಂಡು ನೋಡಿದ್ವಲ್ಲ ಮತ್ತೆ ಚಂದಾಗಿತ್ತು ಇಲ್ವಾ. ಅದ ನೋಡ್ಬಿಟ್ಟು ಈಕಿತ ನಮ್ ಭಾವನಂಟಂಗ್ ಹೇಳ್ಬಿಟ್ಟಿದೀನಿ, ಏನ ಈ ಸರಸ್ವತಿ ಪುರಮಗದೆ ಮನೆ ಒಂದು ಇಲ್ವಾ, ಅಲ್ಲಿಗೆ ಹೋಗಿ ಉಳ್ಕೊಂಬಿಡುಮ. ಆಯ್ತು ಈಗ ಇದೆಂತದೋ ಆಯ್ತಂತಲ್ಲ ಅಣ್ಣ, ಅದ್ ನೋಡೋದ್ ಬೇಡ್ವಾ? ಯಾವ್ದೇನೋ ಗ್ರೀನ್ ಪೆಂಡಾಲು ಹಸಿರು ಹಸಿರು ಚಪ್ರ ಅನ್ಕೊಂಡು ಅದೆಲ್ಲ ಐತೆ ಸಯಜಿರಾವ್ ರೋಡ್ ಅಲ್ಲಿ ಇಲ್ವಯ್ಯ. ಇವರು ವಿದ್ಯುಚ್ಛಕ್ತಿ ಮಂಡಳಿ ಇವ್ರು ಮಾಡಿರ್ತಾರಲ್ಲ, ತುಂಬಾ ಚೆನ್ನಾಗಿರ್ತದಲ್ಲ ಅಣ್ಣ. ಅದು ದೀಪಾಲಂಕಾರ ಬೇಕವ್ವಾಸೂರು ಒಡ್ನಾಗ ಇರ್ತೈತೆ. ಅಲ್ಲ ಅಲ್ಲ ಅಲ್ಲ, ಅದ್ ಇಲ್ಲಿ ಸಯಾಜಿರಾವ್ ರಸ್ತೆ, ನಮ್ ದೊಡ್ಡ ಆಸ್ಪತ್ರೆ ಇಲ್ವಪ್ಪ ಅಲ್ಲಿ. ಸರಿ ಹೇಳ್ದೆ ಬಿಡು, ಚೆನ್ನಾಗಿರ್ತದೆ. ಅಲ್ಲಿ ದೀಪ ಆಗ್ತಾ ಇದ್ದಂಗೆ ಆನೆಗಳ ತಾಲೀಮ್ ಬರ್ತದೆ ನಾಳೆ, ನೋಡಕ್ ತುಂಬಾ ಚೆನ್ನಾಗಿರ್ತದೆ ಅಲ್ಲಿ. ಹೌದೇ, ಒಂದ್ ಪ್ಲಾನ್ ಮಾಡ್ಬಿಡಮ್ಮ. ಅದೇನೋ ನೀಲ ನಕ್ಷೆ ಅಂತಾರಂತಲ್ಲಪ್ಪ, ಎಲ್ಲೆಲ್ಲಿ ಹೋಗ್ಬೇಕು ಏನೇನ್ ಮಾಡ್ಬೇಕು ಅನ್ಕೊಂಡು ಅರಮನೆ ನೋಡ್ಕೊಂಡು ಟೌನ್ ಹಾಲ್ ಬರಮ್ಮ, ಅಲ್ಲೇನೋ ಪ್ರೋಗ್ರಾಮ ನಡೀತಿರ್ತದೆ. ಆಮೇಲೆ ಅದ್ ನೋಡ್ಕೊಳಮ್ಮ, ಕಲಾಮಂದಿರಕ್ಕೆ ಹೋಗಮ್ಮ. ಕಲಾಮಂದಿರಕ್ಕೆ ಹೋಗಕ್ಕಿಂತ ಮುಂಚೆ ಜಗನ್ಮೋಹನ್ ಅರಮನೆ ಇಲ್ವಯ್ಯಾ? ಒಂದ್ ದಿನದಲ್ಲಿ ಎಷ್ಟು ಗಂಟೆ ಆಯ್ತಾ? ನಾಲ್ಕೈದು ನೋಡಮ್ ಬಿಡವ್ವ, ಏನವ ಕೆಲ್ಸ? ಅಲ್ಲ 24 ಗಂಟೆಲಿದೆಲ್ಲ ಆಯ್ತದೆ ಆಯ್ತತೆ, ಮನ್ಸ್ ಮಾಡ್ಬೇಕಷ್ಟೇ. ಎಲ್ಲ ಅಕ್ಕಪಕ್ಕದಾಗೆ ಅವ ಏನ್ ಮಾಡೋ ರೈತರು ನಡ್ಕೊಂಡು ಹೋಗೋದ್ ಬಿರ್ಬಿರ್ ನಡ್ಕೊಂಡ್ ಹೊಟ್ಟೈತಿ. ಸರಿ ಕಣ್ಣ, ಹೋದ್ಮೇಲೆ ನಿಂತ್ಕೊಂಡು ನೋಡ್ಬೇಕಲ್ಲ. ಈಗ ಮೈಸೂರ್ ಪ್ಯಾಟರ್ನಾಗೆ ಎಲ್ಲ ಅನುಕೂಲ ಅದೇ. ಏನು ಅಂತಂದ್ರೆ ಅದೇನೋ ಫೋನ್ ಅಲ್ಲಿ ಬುಕ್ ಮಾಡಿದ್ರೆ ಕಾರೇ ಬಂದದಂತಲ್ಲಯ್ಯ. ಜಟ್ಕದಲ್ಲಿ ಹೋಗೋಣ ಕಣ್ಣ ಒಂದ್ ಸುತ್ತು ಚಂದಾಗಿ ಹೇಳದೆ ನಂಗೂ ಆಸೆ ಅದೇ ಜಟ್ಕದಾಗ ಕುಂತ್ಕೋ ಅದಕ್ಕೂ ದೀಪ ಎಲ್ಲ ಹಾಕ್ಬಿಟ್ಟಿರ್ತಾರೆ ಮಸಂದ ಕಾಣಿಸ್ದೆ ಗೊತ್ತಯ್ಯ ಅವ್ರಿಗೂ ಒಂದ್ ಅನುಕೂಲ ಐತೆ ನಾವು ನೋಡ್ದಂಗ ಐತೆ ಟಾಂಗದಲ್ಲೇ ಹೋಗಮ್ಮ ಜಯಣ್ಣ ಆಯ್ತು ಈಗ ತುಂಬಾ ಮಾತಾಡ್ಬಿಟ್ಟಿದೆ ಯಾವ ಏನಾರು ಇದ್ರು ಕೊಡವು ಬೇಡ್ಕಂಡೇ ಕೊಡು ಅಂತ ನೀನು ಗಟ್ಟಿಯಾಗಿ ಕೇಳಯ್ಯ ಹೆಣ್ಮಕ್ಳನ್ ಬೇಡ್ಕೋಬೇಕನ್ ಸುಮ್ಕಿರಯ್ಯ ಮನೇಲಿ ಬೇಡ್ಕಯ್ಯ ಇನ್ನು ಏನಾರು ಇದ್ರೆ ಸೇರಿಸ್ಕೊಂಡ್ ತಕ ಬರ್ತಾರೆ ಹೌದಾ ಇಲ್ಲ ಅಂದ್ರೆ ಇರದೆ ಇಟ್ಟು ಅಂತ ಕುಕ್ಬಿಟ್ಟು ಪಾಪ ಅಬ್ಬಾ ಬೆಳಿಗ್ಗೆಯಿಂದ ಮನೆ ಕೆಲ್ಸ ಜೊತೆಗೆ ಮೊನ್ನೆ ಪಕ್ಷ ಮಾಡ್ಲಿಲ್ವೇ ಅದೇ ಎಲ್ಲ ತಿಂಡಿ ಪಂಡಿ ಎಲ್ಲ ಐತೆ ಅಣ್ಣ ಕುರುಕ್ಲು ಎಲ್ಲಾರು ಹಳೇದಾಯ್ತದೇನಣ್ಣ ಹಳೇದ ಅವನಿಗೆ ಕೊಡು ಬಿಸಿಯಾಗಿ ಇವತ್ತೇನಾರು ಮಾಡಿದ್ರೆ ಎಲ್ಲ ಹಳೇದೇ ಎಂತದ್ದು ಇಲ್ಲ ಜೊತೆಗೆ ಬಿಸಿಯಾಗಿ ಕಾಫಿನೂ ಕೊಡ್ತೀನಿ ಸುಮ್ನೆ ತಕಂಬವ್ವ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಮೈಸೂರು ದಸರಾ 2025 ರೈತ ದಸರಾ ಕಾರ್ಯಕ್ರಮದ ನಿಮಿತ್ತ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೈಸೂರು ನಗರದ ಜೀವನರಾಯನ ಕಟ್ಟೆ ಅಂದರೆ ಜೆಕೆ ಮೈದಾನದಲ್ಲಿ ಸೆಪ್ಟೆಂಬರ್ 28 ವಿವಿಧ ಉತ್ಕೃಷ್ಟ ತಳಿಯ ರಾಜ್ಯಮಟ್ಟದ ಶ್ವಾನ ಪ್ರದರ್ಶನ ಹಾಗೂ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಮೈಸೂರು ನಗರ ಗೋಪಾಲಕರ ಸಂಘದ ಸಹಕಾರದೊಂದಿಗೆ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಸೆಪ್ಟೆಂಬರ್ 25 ಗುರುವಾರ ಸಂಜೆ 5:30 ಗೋಪೂಜೆ 26 ಶುಕ್ರವಾರ ಬೆಳಿಗ್ಗೆ 6:30 ಹಾಗೂ ಸಂಜೆ 5:30 ಟ್ರಯಲ್ಸ್ ಹಾಗೂ 27 ಶನಿವಾರ ಬೆಳಿಗ್ಗೆ 6:30 ಹಾಗೂ ಸಂಜೆ 5:30 ಅಂತಿಮ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಅತಿ ಹೆಚ್ಚು ಹಾಲು ಕರೆಯುವ ರಾಸುಗಳ ಮಾಲೀಕರಿಗೆ 100,000 ಪ್ರಥಮ ಬಹುಮಾನ 80,000 ರೂಪಾಯಿಗಳ ಎರಡನೇ ಬಹುಮಾನ 60,000 ರೂಪಾಯಿಗಳ ಮೂರನೇ ಬಹುಮಾನ ಹಾಗೂ 40,000 ರೂಪಾಯಿಗಳ ನಾಲ್ಕನೇ ಬಹುಮಾನವನ್ನು ನೀಡಲಾಗುವುದು ಸ್ಪರ್ಧೆಯಲ್ಲಿ ಭಾಗವಹಿಸುವ ದಿನಕ್ಕೆ 25 ಕೆಜಿಗೂ ಅಧಿಕ ಹಾಲು ಕರೆಯುವ ರಾಸುಗಳ ಮಾಲೀಕರಿಗೆ 10,000 ರೂಪಾಯಿಗಳ ವಿಶೇಷ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುವುದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಚ್ಛಿಸುವ ಗೋಪಾಲಕರು ಮುಖ್ಯ ಪಶು ವೈದ್ಯಾಧಿಕಾರಿ ತಾಲೂಕು ಪಶು ಆಸ್ಪತ್ರೆ ಧನ್ವಂತರಿ ರಸ್ತೆ ಮೈಸೂರು ಇಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಸೆಪ್ಟೆಂಬರ್ 25 ರಾತ್ರಿ 10:00 ನಿಗದಿಪಡಿಸಿದ ಶುಲ್ಕ 2,000 ರೂಪಾಯಿಗಳನ್ನು ಪಾವತಿ ಮಾಡಿ ಹಸುವಿನ ಮಾಲೀಕರ ಹಾಗೂ ಹಾಲು ಕರೆಯುವವರ ಭಾವಚಿತ್ರದೊಂದಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಹಾಲು ಕರೆಯುವ ಹಸುಗಳಿಗೆ ಕರುಗಳಿಲ್ಲದಿದ್ದಲ್ಲಿ ಪ್ರವೇಶಕ್ಕೆ ಅವಕಾಶವಿರುವುದಿಲ್ಲ ಹಸುಗಳನ್ನು ಗೋಪಾಲಕರು ಸೆಪ್ಟೆಂಬರ್ 25 ಗುರುವಾರ ರಾತ್ರಿ 10:00 ಒಳಗೆ ಸ್ಪರ್ಧೆಯ ಆವರಣಕ್ಕೆ ತರಬೇಕು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮುಖ್ಯ ಪಶು ವೈದ್ಯಾಧಿಕಾರಿ ತಾಲೂಕು ಪಶು ಆಸ್ಪತ್ರೆ ಧನ್ವಂತರಿ ರಸ್ತೆ ಮೈಸೂರು ಇವರ ಮೊಬೈಲ್ ಸಂಖ್ಯೆ 944-87-54996 ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 944-87-54996 ಸೆಪ್ಟೆಂಬರ್ 28 ಭಾನುವಾರ ಬೆಳಿಗ್ಗೆ 9:00 ಶ್ವಾನ ಹಾಗೂ ಮುದ್ದು ಪ್ರಾಣಿಗಳ ಪ್ರದರ್ಶನ ಆಯೋಜಿಸಲಾಗಿದೆ ಪ್ರದರ್ಶನದಲ್ಲಿ ಭಾಗವಹಿಸುವ ಪ್ರಾಣಿಗಳಿಗೆ ನೋಂದಣಿ ಕಡ್ಡಾಯವಾಗಿರುತ್ತದೆ ಸೆಪ್ಟೆಂಬರ್ 25 ಸಂಜೆ 6:00 ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಮೈಸೂರು ನಗರದ ಹಾಗೂ ಮೈಸೂರು ಜಿಲ್ಲೆಯ ಎಲ್ಲಾ ತಾಲ್ಲೂಕು ಪಶು ಆಸ್ಪತ್ರೆಗಳಲ್ಲಿ ಹೆಸರನ್ನು ನೋಂದಾಯಿಸಬಹುದು. ಪ್ರದರ್ಶನಕ್ಕೆ ನೋಂದಾಯಿಸಿದ ಪ್ರಾಣಿಗಳೊಂದಿಗೆ ಸೆಪ್ಟೆಂಬರ್ 28ರ ಬೆಳಿಗ್ಗೆ 9 ಗಂಟೆಗೆ ಜೆಕೆ ಮೈದಾನ ರೈಲ್ವೆ ಸ್ಟೇಷನ್ ಎದುರು ಇಲ್ಲಿ ಹಾಜರಿರಬೇಕು. ಯಾವುದೇ ರೋಗಗ್ರಸ್ತ ಪ್ರಾಣಿಗಳಿಗೆ ಅಥವಾ ಶ್ವಾನಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಭಾಗವಹಿಸುವ ಎಲ್ಲಾ ಪ್ರಾಣಿಗಳಿಗೂ ಸರ್ಟಿಫಿಕೇಟ್ ನೀಡಲಾಗುವುದು ಮತ್ತು ವಿಜೇತ ಶ್ವಾನಗಳಿಗೆ ಬಹುಮಾನವನ್ನು ವಿತರಿಸಲಾಗುವುದು. ಗಮನಿಸಿ, ಸೆಪ್ಟೆಂಬರ್ 28ರ ಭಾನುವಾರ ನಡೆಯಲಿರುವ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ಹಾಗೂ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಆಸಕ್ತರು ಭಾಗವಹಿಸಬಹುದು ಎಂದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮೈಸೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 22 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ. ಕಬ್ಬಿನಲ್ಲಿ ಒಂಟಿ ಕಣ್ಣಿನ ಬೀಜೋತ್ಪಾದನೆ ಹಾಗೂ ಅಂಗಾಂಶ ಕೃಷಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ತಿಮ್ಮೇಗೌಡ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಯೂಸುಫ್ ಅಬ್ಬಾಸ್. ಸೊ ಏರುಮಡಿಯಲ್ಲಿ 25 ಅಡಿ ಉದ್ದ 4 ಅಡಿ ಅಗಲ ಮತ್ತು 4 ಇಂಚು ಎತ್ತರದ ಒಂದು ಸಸಿ ಮಡಿಗಳನ್ನು ಮಾಡಿಕೊಂಡು ಸೊ ಅದರಲ್ಲಿ ಈ ಒಂದು ಕಣ್ಣಿನ ತುಂಡನ್ನು ಕಣ್ಣು ಮೇಲ್ಭಾಗದಲ್ಲಿ ಬರೋ ರೀತಿ ನಾಟಿಯನ್ನು ಮಾಡಿ ಸೊ ಅದರ ಮೇಲೆ ತೆಳುವಾಗಿ 1-1.5 ಇಂಚಷ್ಟು ಗೊಬ್ಬರ ಮತ್ತು ಮಣ್ಣಿನ ಮಿಶ್ರಣವನ್ನು ಹಾಕಿ ನೀರನ್ನು ಉದಾನಿಯಲ್ಲಿ ಸುಮಾರು 8-10 ದಿನಗಳ ಕಾಲ ಹಾಕೊಳ್ಳೋದ್ರಿಂದ ಸಸಿಗಳನ್ನು ಬೆಳೆಸ್ಬೋದಾಗಿದೆ ಸರ್. ಸೊ ಇದನ್ನು ರೈತ ಬಾಂಧವರು ಕಡಿಮೆ ಪ್ರದೇಶದಲ್ಲಿರ್ತಕ್ಕಂಥ ರೈತ ಬಾಂಧವರು ಇದನ್ನು ಅಳವಡಿಸ್ಕೊಳ್ಬೋದು. 23ರಂದು ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಜಲವಿನ್ಯಾಸಗಳಲ್ಲಿ ಮೀನು ಕೃಷಿಯನ್ನು ಕುರಿತು ಟಿ ನರಸೀಪುರ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಬಿ ಶ್ವೇತಾ ಅವರೊಂದಿಗೆ ಸಂದರ್ಶನ. ಜಲವಿನ್ಯಾಸ ಅಂದ್ರೆ ಏನು? ನೀರಿನ ನಾವು ಎಲ್ಲಿ ಒಂದು ಕಡೆ ಸಂಗ್ರಹಣೆಯಾಗಿ ಒಂದು ಆಕಾರ ರಚನೆಯಾಗಿರುತ್ತೋ ಆ ಒಂದು ಎಲ್ಲ ಜಾಗದಲ್ಲೂ ನಾವು ಮೀನನ್ನ ಬೆಳೆಸಬಹುದು ಅನ್ನೋದೊಂದೇ ನಾವು ಜಲವಿನ್ಯಾಸಗಳಲ್ಲಿ ಮೀನು ಕೃಷಿ ಅಂತ ಹೇಳ್ತೀವಿ ಅಷ್ಟೇ. ಸೊ ಹಾಗೆ ನೋಡೋಕ್ಕೋದ್ರೆ ಈಗ ನಮ್ಮದು ಇಲಾಖೆಗಳ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಕೆರೆಗಳಿದೆ ಅಂದರೆ 3,946 ಕೆರೆಗಳಿದೆ. ಅದರದ ಜಲವಿಸ್ತೀರ್ಣ ಬಂದು 178,000 ಹೆಕ್ಟೇರಷ್ಟು ಜಲವಿಸ್ತೀರ್ಣದಲ್ಲಿ ನಾವು ಈಗ ಮೀನು ಕೃಷಿನ ಅಂದರೆ ಮಾಡ್ತಾ ಇದ್ದೀವಿ ಮೀನುಗಾರಿಕೆನ. 24ರಂದು ಬುಧವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ. ಕೃಷಿ ತ್ಯಾಜ್ಯಗಳ ಮರುಬಳಕೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಉಪ ಕೃಷಿ ನಿರ್ದೇಶಕರಾದ ಜಿಎಚ್ ಯೋಗೇಶ್. ನಂತರ ನಮ್ಮ ನಿಲಯದಿಂದ ಬಾನುಲಿ ಬೇಸಾಯ. ಅನ್ನೆಸೆಸರಿಯಾಗಿ ಈ ವೆಚ್ಚ ಉತ್ಪಾದನಾ ವೆಚ್ಚವನ್ನು ರೈತರುಗಳು ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಇದು ನಿರ್ವಹಣೆ ಮಾಡಬೇಕಾಗತ್ತೆ. ಈಗ ಎಷ್ಟು ತಿಂಡಿ ಕೊಡ್ತಾ ಇದ್ದೀನಿ, ಯಾವ ಕಾಲಕ್ಕೆ ತಿಂಡಿ ಕೊಡ್ತಾ ಇದ್ದೀನಿ, ಎಷ್ಟು ಟೈಮಲ್ಲಿ ತಿಂಡಿ ಕೊಡ್ತಾ ಇದ್ದೀನಿ, ಯಾವ್ಯಾವ ತಿಂಡಿ ಕೊಡ್ತಾ ಇದ್ದೀನಿ, ಅದನ್ನು ಖರೀದಿ ಮಾಡೋದೇನು, ಅದನ್ನು ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ತಿಂಡಿ ಮುಖಾಂತರ ತಿಂಡಿ ಖರ್ಚು ಕಡಿಮೆ ಮಾಡಬೇಕು. ಇಲ್ಲಿ ನಮ್ಮ ಟ್ರೀಟ್ಮೆಂಟ್ ಖರ್ಚು ಕಡಿಮೆ ಆಗಬಹುದು. ಸೆಪ್ಟೆಂಬರ್ 25 ಗುರುವಾರ ಜೇನು ಸಾಕಾಣಿಕೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ಮಾರುಗೋಡನಹಳ್ಳಿಯ ಕೃಷಿಕ ದಂಪತಿ ಎಂಸಿ ಕಾಂತರಾಜು ಹಾಗೂ ಎಚ್ಬಿ ಸುಧಾ. ಅದೆಲ್ಲ ಬಿಡಿಸ್ತಾರಲ್ಲ, ಅದೆಲ್ಲ ಸೋಸೋದು ಇದೆಲ್ಲ ಮಾಡ್ಕೊಡ್ತೀವಿ, ಹೆಲ್ಪ್ ಮಾಡ್ಕೊಡ್ತೀವಿ. ಹೌದಾ? ನೀವೆಲ್ಲಾದ್ರೂ ನೋಡಿದ್ರ ಮುಂಚೆ ಬೇರೆಯವರು ಜೇನ್ ಸಾಕದ್ನ? ಅಲ್ಲ ನೋಡಿರ್ಲಿಲ್ಲ. ನೋಡಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಪೆಟ್ಟಿಗೆ ಮಾಡಿದ್ಮೇಲೆ ನೋಡಿರೋದು? ನೀವು ಅನುಭವ ತಗೊಂಡಿದ್ದು? ಅನುಭವ ತಗೊಂಡಿದ್ದು. ಹೌದಾ? ಈಗ ನಿಮ್ಮ ಹತ್ರ ಜೇನ್ ಸಾಕದ ಹೇಗೆ ಅಂತ ತಿಳ್ಕೊಳಕ್ ಬರ್ತಿರ್ತಾರ ಜನ?